ಬರಲಾರದಂತೆ ಮಾಡಬಹುದು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ. ನಮಸ್ಕಾರ ಸರ್. ಹೇಳಿ, ಬೀಜೋಪಚಾರದ ಮಹತ್ವ ಹೇಳಿ. ಮೊದಲನೇದಾಗಿ ನಮ್ಮ ರೈತರಿಗೆ ಸಾಕಷ್ಟು ರೈತರು ಮಾಡ್ತಾ ಇದಾರೆ, ಆದ್ರೆ ಇನ್ನು ಬಹಳಷ್ಟು ಜನ ರೈತರು ಮಾಡಬೇಕಾಗಿದೆ ಬೀಜೋಪಚಾರವನ್ನ. ಬೀಜೋಪಚಾರದ ಮಹತ್ವದ ಬಗ್ಗೆ ಮುಂಚಿತವಾಗಿ ತಿಳಿಸಿಕೊಡಿ ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೇನು ಉಪಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಬೀಜೋಪಚಾರ ಅಂತಂದ್ರೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬೆಳೆಗಳಲ್ಲಿ ಸಾಕಷ್ಟು ರೋಗಗಳು ಏನಿದಾವೆ, ಕೆಲವೊಂದು ರೋಗಗಳು ಈ ಶಿಲೀಂಧ್ರದಿಂದ ಬರ್ತವೆ, ಮತ್ತೆ ದುಂಗಾಣುವಿನಿಂದ ಬರ್ತದೆ, ಆಮೇಲೆ ಈ ನಂಜಾಣುವಿನಿಂದನು ಬರ್ತಿರ್ತದೆ. ಸೊ ಈಗೊಂದು ಶಿಲೀಂಧ್ರ ಇರ್ಬೋದು, ದುಂಡಾಣು ಇರ್ಬೋದು, ಏನಾಗ್ತದೆ ಅಂತಂದ್ರೆ ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದನ್ನು ನಾವು ಸಾಕಷ್ಟು ನೋಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗ್ತದೆ ಅಂತಂದ್ರೆ, ಉದಾಹರಣೆಗೆ ನಾವು ಬೀಜೋಪಚಾರ ಮಾಡಲಿಲ್ಲ ಅಂತಂದಾಗ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ರೈತರು ಏನಿದ್ದಾರೆ, ಅವರು ಒಂದೇ ಹಂಗಾಮನ ನಂಬ್ಕೊಂಡಿರ್ತಾರೆ ರೈತರು. ಒಂದ್ ವೇಳೆ ಬೀಜೋಪಚಾರ ಮಾಡಲಿಲ್ಲ ಅಂತಂದಾಗ ಕೆಲವೊಂದ್ಸಲಿ ಬೀಜದ ಮುಖಾಂತರ ರೋಗಾಣು ಪ್ರಸಾರ ಆಗಿ ರೋಗ ಸುತ್ತಾದಾಗ ಏನಾಗುತ್ತೆ, ಆ ವರ್ಷ ರೈತರು ಬೆಳೆ ಕಳ್ಕೊಳ್ಳೋ ಸಂದರ್ಭಗಳು ಬಹಳ ಹೆಚ್ಚಾಗಿ ನಾವು ಕಾಣ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಬೀಜಗಳಿಗೆ ರಕ್ಷಣೆ ಒದಗಿಸ್ಬೇಕು. ನಾವು ಬೀಜೋಪಚಾರದ ಮುಖಾಂತರ ಒಂದು ರಾಸಾಯನಿಕ ಶಿಲೀಂಧ್ರ ನಾಶಕಗಳಿರ್ಬೋದು, ಆಮೇಲೆ ಜೈವಿಕ ಶಿಲೀಂಧ್ರ ನಾಶಕಗಳಿರ್ಬೋದು, ಈ ಯಾವ್ದಾದ್ರು ಒಂದನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಬೀಜಗಳಿಗೆ ಒಂಥರ ರಕ್ಷಾ ಕವಚ ಒದಗಿಸ್ಕೊಟ್ಟಂಗ ಆಗ್ತದೆ. ಸೊ ಹಾಗಾಗಿ ಈ ಮಣ್ಣಿನಲ್ಲಿ ಬರ್ತಕ್ಕಂಥ ಶಿಲೀಂಧ್ರಗಳಿರ್ಬೋದು, ಆಮೇಲೆ ಬೀಜದಲ್ಲೇ ಇರ್ತಕ್ಕಂತ ಒಂದು ಶಿಲೀಂಧ್ರ ಇರ್ಬೋದು, ದುಂಡಾಣ ಇರ್ಬೋದು, ಅದನ್ನ ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಸಸಿಗಳು ಬಹಳ ಸದೃಢವಾಗಿ ಬೆಳೀತದೆ, ರೋಗ ಮುಕ್ತವಾಗಿ ಬೆಳೀತದೆ, ಮತ್ತೆ ಒಂದು ಬೆಳೆನಲ್ಲಿ ಸಸಿಗಳ ಸಂಖ್ಯೆಯನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು, ಹಾಗೆ ಉತ್ತಮ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮೊದಲನೇದಾಗಿ ನಾವು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಂದಾಗ ಈ ಮುಂಗಾರು ಹಂಗಾಮಿನ ಬೆಳೆಯಲ್ಲಿ ಭತ್ತವನ್ನ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಿರ್ತಾರೆ ಮುಂಗಾರು ಹಂಗಾಮಿನಲ್ಲಿ. ಹೌದೌದು. ಈ ಭತ್ತದಲ್ಲಿ ಬರ್ತಕ್ಕಂತ ರೋಗಗಳಿಗೆ ಯಾವ ರೀತಿ ರೋಗಾನುನಾಶಕಗಳಿಂದ ಬೀಜೋಪಚಾರ ಮಾಡಬೇಕು, ಯಾವ್ಯಾವ ರೋಗಾನುನಾಶಕಗಳನ್ನ ಬಳಸಬೇಕಾಗತ್ತೆ ಬೀಜೋಪಚಾರಕ್ಕಲ್ಲಿ? ಉದಾಹರಣೆಗೆ ನಾವ್ ಹೇಳ್ಬೇಕು ಅಂತಂದ್ರೆ ಈ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಸಾಕಷ್ಟು ಭತ್ತನ ಬೆಳೀತಾ ಇದಾರೆ ನಮ್ಮ ರೈತರು. ಸೊ ಈ ಒಂದು ಭತ್ತದಲ್ಲಿ ಒಂದು ಎರಡು ಮೂರು ರೋಗಗಳು, ಉದಾಹರಣೆಗೆ ಬೆಂಕಿ ರೋಗ ಅಂತೇಳಿ ಕರಿತೀವಿ, ಕಂದು ಚುಕ್ಕೆ ರೋಗ ಅಂತೇಳಿ ಕರಿತೀವಿ. ಸೊ ಈ ಒಂದು ರೋಗಗಳು ಏನಾಗಿದೆ, ಕಾಡಿಗೆ ರೋಗ ಅಂತೇಳಿ ಕರಿತೀವಿ, ಈ ಒಂದು ರೋಗಗಳು ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು. ಆಮೇಲೆ ದುಂಡಾಣು ಮಚ್ಚೆ ರೋಗ ಅಂತೇಳಿ ಕರಿತೀವಿ. ಸೊ ಇವನ್ನ ನಾವು ಒಂದು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವು ಬೀಜನ ಬೀಜೋಪಚಾರ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಉದಾಹರಣೆಗೆ 2 ಗ್ರಾಮ್ ಕಾರ್ಬನ್ ಡೈಜಿನ್, ಕಾರ್ಬನ್ ಡೈಜಿನ್ 50 WP ಅಂತ ಹೇಳಿ ಕರಿತೀವಿ, ಅದನ್ನ 1 ಲೀಟರ್ ನೀರಿನಲ್ಲಿ ದ್ರಾವಣ ಮಾಡ್ಕೋಬೇಕು. ಫಸ್ಟ್ ನಾವು ಮೊದಲನೇದಾಗಿ ದ್ರಾವಣ ಮಾಡ್ಕೋಬೇಕು. ಅದು ಇಲ್ಲ ಅಂತಂದಾಗ ಏನಾಗುತ್ತೆ, 1.1 ಗ್ರಾಮ್ ಮೈಲ್ ತುತ್ತ, ಇಲ್ಲ ಅಂತಂದ್ರೆ ಅದ್ರ ಜೊತೆಗೆ 0.1 ಗ್ರಾಮ್ ಸ್ಟ್ರೆಪ್ಟೋಮಸೈಕ್ಲಿನ್ ಅಂತ ಹೇಳ್ಬಿಟ್ಟು ಒಂದು ರಾಸಾಯನಿಕ ಸಿಕ್ತ ದುಂಡಾಣು ನಾಶಕ, ಅದ್ರ ಮಿಶ್ರಣವನ್ನ ಒಂದು ದ್ರಾವಣ ಮಾಡಿಕೊಂಡು ನಾವು ಪ್ರತಿ ಕೆಜಿ ಬೀಜವನ್ನ ಒಂದು ಸುಮಾರು 20 ನಿಮಿಷಗಳ ಕಾಲ ನೆನೆಸಿ ತದನಂತರ ಸಸಿ ಮಡಿಗೆ ಹಾಕೋದ್ರಿಂದ ಏನಾಗುತ್ತೆ, ಸೊ ಅದರಲ್ಲಿ ಪ್ರಸಾರ ಆಗ್ತಕ್ಕಂತ ಈ ಬೆಂಕಿ ರೋಗದ ಶಿಲೀಂಧ್ರ ಕಣಗಳಾಗಿರ್ಬೋದು ಮತ್ತು ದುಂಡಾಣು ಕಣಗಳಾಗಿರ್ಬೋದು, ಇದಾಮೇಲೆ ಕಂದುಚುಕ್ಕೆ ಶಿಲೀಂಧ್ರ ಕಣಗಳಾಗಿರ್ಬೋದು, ಅವುಗಳನ್ನ ನಾಶ ಮಾಡ್ಬೋದು ನಾವು. ಇದಲ್ಲದೇನೆ ಮತ್ತೆ ಸಸಿಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ನಾವು ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕದಲ್ಲಿ ದ್ರಾವಣದಲ್ಲಿ ಅದ್ದಿ ಬೇರನ್ನ ನಾವು ನಾಟಿ ಮಾಡೋದ್ರಿಂದ ಸಹ ನಾವು ಉತ್ತಮ ಒಂದು ಫಲಿತಾಂಶವನ್ನ ಕಂಡ್ಕೋಬಹುದು. ಇನ್ನ ಮತ್ತೊಂದು ಎರಡನೇ ಬೆಳೆ ಈ ಭಾಗದಲ್ಲಿ ರೈತರು ಅಣಬೇಸದಲ್ಲಿ ತೊಗರಿಯನ್ನ ಬೆಳೀತಾರೆ ವಿಶೇಷವಾಗಿ. ಈ ತೊಗರಿಯಲ್ಲಿ ಬೀಜೋಪಚಾರ ಹೇಗೆ ಮಾಡಬೇಕು ರೋಗವನ್ನ ತಡಿಲಿಕ್ಕೆ? ಉತ್ತರ ಕರ್ನಾಟಕದ ಭಾಗದಲ್ಲಿ ಕಲಬುರ್ಗಿ ಒಂದು ತೊಗರಿಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಸೊ ಇದರಲ್ಲಿ ಒಂದು ನೆಟೆರೋಗ ಅಂತಕ್ಕಂಥದ್ದು ಬೀಜದ ಮುಖಾಂತರ ಪ್ರಸಾರ ಆಗ್ತದೆ. ಸೊ ಇದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂದಾಗ ಅದರಲ್ಲಿ ಒಂದು ಕ್ಯಾಪ್ಟನ್ 2 ಗ್ರಾಮ್, ಇಲ್ಲ ಅಂತಂದ್ರೆ ಟೈರಾಮ್ 2 ಗ್ರಾಮ್, ಅದು ಇಲ್ಲ ಅಂತಂದ್ರೆ 2.5 ಗ್ರಾಮ್ ಕಾರ್ಬಾಕ್ಸಿನ್ ಅಂತೇಳಿ ಸಿಗ್ತದೆ. ಸೊ ಅದನ್ನ ನಾವು ಪ್ರತಿಯೊಂದು ಕೆಜಿಗೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಈ ನೆಟೆ ರೋಗ ಏನು ಸಿಡಿ ರೋಗ ಅಂತ ಏನು ಕರಿತೀವಿ ಅದನ್ನ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬಹುದು. ಇದೊಂದೇ ಅಲ್ಲ, ಆಮೇಲೆ ಇತ್ತೀಚಿನ ದಿನ ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ 2-3 ವರ್ಷದಿಂದ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಪ್ರಮಾಣನೂ ಸ್ವಲ್ಪ ಹೆಚ್ಚಾಗಿದೆ. ಹೋದ ವರ್ಷನೂ ನಾವು ನೋಡ್ಬೋದು, ಆದ್ರೆ ಹಿಂದಿನ ವರ್ಷನೂ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಾಗಿದೆ ಅಂತಂದ್ರೆ ಈ ಒಂದು ಫೈಟಾಪ್ತರ ಮಚ್ಚೆ ರೋಗ ಅಂತೇಳಿ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದನ್ನ ಎಲ್ಲೆಲ್ಲಿ ಈಗಾಗ್ಲೇ ರೈತರು ಕಂಡ್ಕೊಂಡಿದ್ದಾರೆ, ನೀರ್ ನಿಂತಿರ್ತಕ್ಕಂಥ ಜಾಗಗಳಲ್ಲಿ ತೊಗರಿನಲ್ಲಿ ಈ ಫೈಟಾಪ್ತರ ಮಚ್ಚೆ ರೋಗ ಅಂತಕ್ಕಂಥದ್ದು ಎಲ್ಲಿ ಕಂಡು ಬಂದಿದೆ? ಅಂದ್ರೆ ಗುಲಾಬಿ ವರ್ಣದ ಮಚ್ಚೆಗಳು ಕಾಂಡದಲ್ಲಿ ಕಂಡು ಬರ್ತವೆ, ಆಮೇಲೆ ಒಂದು 30-40 ದಿವಸ ಆದ್ಮೇಲೆ ಗಿಡಗಳೆಲ್ಲ ಒಣಗೋಗ್ಬಿಡ್ತವೆ. ಅದನ್ನ ನಾವು ಮುಂಜಾಗ್ರತೆಗೆ ಹತೋಟಿ ಮಾಡ್ಕೋಬೇಕು ಅಂದಾಗ ಒಂದು 4 ಗ್ರಾಂ ರಿಡೋಮಿಲ್ MZ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ. ಅದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಆ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರ ಕಣಗಳಿಂದ ನಾವು ರಕ್ಷಣೆ ಪಡ್ಕೋಬಹುದು, ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶನ ನಾವು ಕಂಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಮುಖ ಬೆಳೆ ನಮ್ಮ ಭಾಗದಲ್ಲಿ ಹತ್ತಿಯನ್ನ, ಬಿಟಿ ಹತ್ತಿಯನ್ನ ಬೆಳೀತಾರೆ. ಆದ್ರೆ ಬಿಟಿ ಹತ್ತಿ ಎಲ್ಲಾ ಬೀಜಗಳು ಪ್ಯಾಕೆಟ್ ಬೀಜಗಳನ್ನ ತಂದು ರೈತರು ಬಳಸ್ತಿರ್ತಾರೆ. ಇಲ್ಲಿ ಬೀಜೋಪಚಾರ ಮಾಡುವುದು ಅವಶ್ಯಕತೆ ಇದೆ ಅಂತೀರಾ? ಹೇಗೆ ತಾವು ಬಿಟಿ ಹತ್ತಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ನೀರ್ ನಿಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಆಮೇಲೆ ಕೆಲವೊಂದು ಈ ಆಲ್ಟರ್ನೇರಿಯಾ ಎಲೆ ಚಿಕ್ಕೆ ರೋಗ, ಎಲೆ ಮಚ್ಚೆ ರೋಗ ಅಂತೇಳಿ ಕಪ್ಪು ಮಚ್ಚೆ ರೋಗ ಬರ್ತದಲ್ಲ, ಅದು ಆಗಿರ್ಬೋದು, ಮತ್ತೆ ಈ ದುಂಡಾಣು ಮಚ್ಚೆ ರೋಗ ಇರ್ತಕ್ಕಂಥದ್ದು ಅದು ಬರ್ತಿರ್ತದೆ. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ಬೋದು, ಒಂದು ಇವನ್ ಬಿಟಿ ಹತ್ತಿ ಇದ್ರೂ ಸಹ ಒಂದು ಕೆಜಿ ಬೀಜಕ್ಕೆ 2 ಗ್ರಾಂ ಕಾರ್ಬನ್ಡೈಸಿಮ್ ಶಿಲೀಂಧ್ರ ನಾಶಕದ ಪುಡಿನ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನ ಮತ್ತೊಂದು ಬೆಳೆ ನಮ್ಮಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯುವಂತದ್ದು ಹೆಸರು ಬೆಳೆ. ರೈತರು ತಮ್ಮಲ್ಲಿ ಇದ್ದಂತ ಬೀಜಗಳನ್ನು ಒಮ್ಮೆ ಬಳಸ್ತಾ ಇರ್ತಾರೆ, ಕೆಲವೊಮ್ಮೆ ಮಾರುಕಟ್ಟೆಯಿಂದ ಬೀಜಗಳನ್ನು ತರ್ತಾರೆ. ಮಾರುಕಟ್ಟೆಯಿಂದ ತಂದಂತ ಬೀಜಗಳು ಕೆಲವೊಮ್ಮೆ ಅವಕ್ಕೆ ಉಪಚಾರ ಮಾಡಿರಬಹುದು, ಮಾಡಲಿಕ್ಕಿಲ್ಲ. ಇಲ್ಲಿ ಹೆಸರು ಬೆಳೆಯಲ್ಲಿ ಯಾವ ರೀತಿ ಬೀಜೋಪಚಾರಕ್ಕೆ ತಾವು ಸಲಹೆಯನ್ನು ಕೊಡ್ತೀರಿ ರೈತರಿಗೆ ರೋಗಗಳ ಹತೋಟಿಗಾಗಿ? ಈ ಮುಂಗಾರು ಹಂಗಾಮ್ನಲ್ಲಿ ಈಗ ಹಂಗಾಮು ಪ್ರಾರಂಭ ಆಗ್ತಾ ಇದೆ, ಎಲ್ಲೆಲ್ಲಿ ಮಳೆ ಬೀಳ್ತದೆ ಅಲ್ಲಿ ಹೆಸರನ್ನ ಮುಂಚೆ ಬಿತ್ತನೆ ಮಾಡ್ತಾರೆ. ಈ ಹೆಸರು ಬೆಳೆನಲ್ಲಿ ಸಾಮಾನ್ಯವಾಗಿ ನಾವು ಚಿಬ್ಬು ರೋಗ ಅಂತೇಳಿ ಕರಿತೀವಿ, ಕಾಯಿಕೊಳೆ ರೋಗ ಅಂತೇಳಿ. ಆಮೇಲೆ ಇನ್ನೊಂದು ಒಂದು ಹೆಸರಿನಲ್ಲಿ ಬರ್ತಕ್ಕಂಥದ್ದು ಬೇರುಕೊಳೆ ರೋಗ. ಇವೆರಡನ್ನೂ ನಾವು ಹತೋಟಿ ಮಾಡ್ಕೋಬೇಕಂದಾಗ ಥೈರಾಮು 2 ಗ್ರಾಮು, ಇಲ್ಲಾಂತಂದ್ರೆ ಒಂದು ಕ್ಯಾಪ್ಟಾನ್ ಅಂತ ಏನಿದೆ 2 ಗ್ರಾಮು, ಅದರ ಬದಲಾಗಿ ಕಾರ್ಬಾಕ್ಸಿನ್ ಅಂತೇಳಿ ನಾವು ಉಪಯೋಗಿಸ್ಕೋಬಹುದು, 2 ಗ್ರಾಮು ಕಾರ್ಬಾಕ್ಸಿನ್ ಅಂತೇಳಿ. ಸೊ ಅದನ್ನ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಒಂದು ರೋಗಗಳಿಂದ ನಾವು ರಕ್ಷಣೆ ಪಡ್ಕೋಬಹುದು. ಯಾಕಂತಂದ್ರೆ ಈ ಒಂದು ಬೆಳೆ ಬಹಳ ಏನಂತೀವಿ ಅಲ್ಪಾವಧಿ ಬೆಳೆ, ಆಮೇಲೆ ಈ ಕಡಿಮೆ ಖರ್ಚಿನಲ್ಲಿ ಬರ್ತಕ್ಕಂಥದ್ದು. ಹೌದೌದು. ಇನ್ನ ಮೆಣಸಿನಕಾಯಿಯನ್ನ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ, ಬೀಜೋಪಚಾರ ಅಲ್ಲಿ ಬರ್ತಕ್ಕಂತ ರೋಗಗಳನ್ನ ತಡಿಬೇಕಾದ್ರೆ ಏನು ಬೀಜೋಪಚಾರ ಮಾಡಬೇಕು, ಹೇಗೆ ಅಲ್ಲಿ ಮೆಣಸಿನಕಾಯಿಯಲ್ಲಿ? ಈ ನಮ್ಮ ಭಾಗದಲ್ಲಿ ರಾಯಚೂರು ಇರ್ಬೋದು, ಸುತ್ತಮುತ್ತಲ ಒಂದು ಜಿಲ್ಲೆಗಳಲ್ಲಿ ಏನಾಗಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಹೆಚ್ಚಿನ ಪ್ರದೇಶದಲ್ಲಿ ಮೆಣಸಿನಕಾಯಿಯನ್ನ ಬೆಳೀತಾ ಇದಾರೆ ವಾಣಿಜ್ಯ ಬೆಳೆಯಾಗಿ. ಈ ಒಂದು ಬೆಳೆನಲ್ಲಿ ಕಾಯಿಕೊಳೆ ರೋಗ, ಈ ವರ್ಷ ಮಳೆ ಹೆಚ್ಚಾಗಿ ಕಾಯಿಕೊಳೆ ರೋಗ ಬಂತು. ಉದಾಹರಣೆಗೆ ಯಾರು ಬೀಜೋತ್ಪಾದನೆ ಮಾಡ್ತಾರೆ, ಆ ಒಂದು ಬೀಜದಿಂದ ಬರ್ತಕ್ಕಂಥ ಕಾಯಿ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಬೀಜಗಳಲ್ಲೇನನ್ನ ನಾವು ಬೀಜ ಮಾಡಿಕೊಂಡು ಮತ್ತೆ ಅದೇ ಬೀಜನ ಮುಂದೆ ಉಪಯೋಗಿಸೋದಿದ್ರೆ ರೋಗ ಪ್ರಸಾರ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು. ಸೊ ಇದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂದಾಗ ಈ ನಾವು ಜೈವಿಕ ಶಿಲೀಂಧ್ರ ನಾಶಕ ಒಂದು 4 ಗ್ರಾಮ್ ಟ್ರೈಕೋಡರ್ಮಾ, ಅದನ್ನ ಒಂದು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ಬೋದು. ಅದ್ರ ಪರ್ಯಾಯವಾಗಿ ಈ ಶಿಲೀಂಧ್ರ ನಾಶಕ ಅಂತಂದ್ರೆ ಕಾರ್ಬನ್ಡೈಸಿಮ್ 2 ಗ್ರಾಮು ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಈ ಹೋದ ವರ್ಷ ಬಹಳ ಹೆಚ್ಚಿನ ಪ್ರದೇಶದಲ್ಲಿ ನಟೆ ರೋಗನ ನಾವು ಕಂಡು ನೋಡಿದೀವಿ, ಬಹಳ ರೈತರು ನಟೆ ರೋಗ ಬಂತು ಮೆಣಸಿನಕಾಯಿಯಲ್ಲಿ, ಮೆಣಸಿನಕಾಯಿಯಲ್ಲಿ ಬಹಳ ಬಂದಿದೆ. ಅದನ್ನ ಹತೋಟಿ ಮಾಡ್ಕೋಬೇಕಂತಂದ್ರು ನಾ ಏನ್ ಈಗ ಏನ್ ತಿಳಿಸಿದಲ್ಲ, ಆ ಒಂದು ಉಪಚಾರ ಕಾರ್ಬನ್ಡೈಸಿಮ್ ಅಂತೇಳಿ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿರ್ಬೋದು. ಟ್ರೈಕೋಡರ್ಮಾನ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಬೇಕು. ಇದು ಒಂದು, ಇದು ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಅದ್ರ ಜೊತೆನಲ್ಲಿ ನಾವು ಬಿತ್ತನೆ ಮಾಡೋ ಈಗ ನಾಟಿ ಮಾಡೋ ಹಾಗೆ ಹಚ್ಚುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, 1 ಕೆಜಿ ಟ್ರೈಕೋಡರ್ಮಾ, 1 ಕೆಜಿ ಸುಡೋಮನಾಸ್ ಫ್ಲೋರೆಸೆನ್ಸ್, ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪ್ರತಿ 100 ಕೆಜಿ ತಿಪ್ಪೆ ಗೊಬ್ಬರ ಚೆನ್ನಾಗಿ ಕಳೆದಿರ್ತಕ್ಕಂಥ ಸಾವಯವ ಗೊಬ್ಬರ ಜೊತೆ ಬೆರೆಸಿ ಪ್ರತಿ ಎಕರೆಗೆ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಾಗ ಏನಾಗುತ್ತೆ, ಈ ಮಣ್ಣಿನಲ್ಲಿರ್ತಕ್ಕಂಥ ರೋಗಕಾರಕ ಶಿಲೀಂಧ್ರಗಳು ಫಿಸೇರಿಯಂ ಅಂತೇಳಿ ಕರಿತೀವಿ, ಬೇರ್ಕೊಳೆ ಬಾಧಿಸ್ತಕ್ಕಂಥ ರೆಜಕ್ಟೋನಿ ಅಂತ ಹೇಳ್ತೀವಿ. ಸೊ ಆಮೇಲೆ ಇಂತ ಒಂದು ಶಿಲೀಂಧ್ರಗಳನ್ನ ನಾಶ ಮಾಡಿ ಒಂದು ಬೆಳೆಯನ್ನ ಚೆನ್ನಾಗಿ ಬೆಳಿಬಹುದು ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಇನ್ನ ತಾವು ಶೇಂಗಾ ಬೆಳೆಯುವಂತ ರೈತರಿಗೆ, ಶೇಂಗಾನು ಇಲ್ಲಿ ಕೆಲವೊಮ್ಮೆ ಮಳೆಗಾಲ ಆಶ್ರಯದಲ್ಲಿ ಹಾಕ್ತಿರ್ತಾರೆ ಅಲ್ಲೇ ಇಲ್ಲಿ, ಆದ್ರೆ ಈ ಒಂದು ಹಿಂಗಾರು ಹಂಗಾಮ್ನಲ್ಲಿ ಅಕ್ಟೋಬರ್ ನವೆಂಬರ್ ನಲ್ಲಿ ಜಾಸ್ತಿ ನೀರಾವರಿಯಲ್ಲಿ ಶೇಂಗಾ ಬೆಳೆತಿರ್ತಾರೆ ರೈತರು ಡಿಸೆಂಬರ್ ಅಲ್ಲಿ. ಈ ಶೇಂಗಾ ಬೆಳೆಗಾರರಿಗೆ ಏನ್ ಹೇಳ್ತೀರಿ ಬೀಜೋಪಚಾರಕ್ಕಾಗಿ, ರೋಗ ಹತೋಟಿಗಾಗಿ? ಸೊ ಈಗ ನಮ್ಮ ರಾಯಚೂರು ಭಾಗ ಅಂತಂದ್ರೆ ದೇವದುರ್ಗ ಇರ್ಬೋದು, ಇಂದ ಯಾದಗಿರಿ ಇರ್ಬೋದು, ಅಂದ್ರೆ ಯಾದಗಿರಿ ಜಿಲ್ಲೆನಲ್ಲಿ ತಾವು ಹೇಳಿದಾಗೆ ಒಂದು ಚಳಿಗಾಲ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಇಲ್ಲಾಂದ್ರೆ ಜನವರಿ ತಿಂಗಳಲ್ಲಿ ನೀರಾವರಿ ಇಂತ ಸಂದರ್ಭದಲ್ಲಿ ಬೆಳೀತಾರೆ. ಇಲ್ಲಿ ನಾವೇನು ಹೆಚ್ಚಾಗಿ ರೋಗಗಳನ್ನು ಕಾಣ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಬೇರ್ಕೊಳೆ ರೋಗ, ಕಾಯಿಕೊಳೆ ರೋಗ, ಆಮೇಲೆ ಕಾಂಡಕೊಳೆ ರೋಗ. ಸೊ ಇವು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು. ಇವು ಬೀಜದ ಮುಖಾಂತರನು ಪ್ರಸಾರ ಆಗ್ತವೆ, ಇದಲ್ಲದೆ ಮಣ್ಣಿನಲ್ಲೂ ಸಹ ಇರ್ತಕ್ಕಂಥವು. ಸೊ ಪದೇ ಪದೇ ನಾವು ಬೆಳೆ ಅದೇ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ರೋಗ ಜಾಸ್ತಿ ಆಗ್ತದೆ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡ್ಬೇಕು. ಈ ವರ್ಷ ಶೇಂಗಾ ಹಾಕಿದ್ರೆ ಮುಂದಿನ ವರ್ಷ ಬೇರೆ ಜೋಳ ಏನನ್ನ ಹಾಕೊಂಡಾಗ ಈ ರೋಗದ ಪ್ರಮಾಣ ಕಡಿಮೆ ಆಗ್ತದೆ ಒಂದು. ಆಮೇಲೆ ಇನ್ನೊಂದು, ಈ ಬೇರ್ಕೊಳೆ ರೋಗ ಮತ್ತೆ ಕಾಯಿಕೊಳೆ ರೋಗನ ಹತೋಟಿ ಮಾಡ್ಕೋಬೇಕಂದಾಗ ಈಗ ಇತ್ತೀಚೆಗೆ ಒಂದು ಶಿಲೀಂದ್ರನಾಶಕ ಟೆಬುಕೋನಜೋಲ್ ಅಂತ ಹೇಳ್ಬಿಟ್ಟು ಒಂದು ಪುಡಿ ರೂಪದ ಒಂದು ಶಿಲೀಂದ್ರನಾಶಕ ದೊರೀತದೆ ಮಾರ್ಕೆಟ್ ನಲ್ಲಿ. ಸೊ ಅದನ್ನ 1.5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು. ಇದು ಇಲ್ಲ ಅಂತಂದ್ರೆ ನಾವು ಕ್ಯಾಪ್ಟಾನ್ ಇಲ್ಲ, ಮೊದಲು ಉಪಯೋಗಿಸ್ತಾ ಇದ್ರು ರೈತರು ಕ್ಯಾಪ್ಟಾನ್ ಇಲ್ಲ ಥೈರಾಮ್, 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಕೋಬಹುದು. ಇದು ಪರ್ಯಾಯವಾಗಿ ಟ್ರೈಕೋಡರ್ಮನ್ನು ಸಹ ಸುಮಾರು 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬೀಜೋಪಚಾರ ಮಾಡೋ ಬಿತ್ತನೆ ಮಾಡೋದ್ರಿಂದ ಸಹ ಈ ರೋಗಗಳಿಂದ ಮುಕ್ತಿ ಪಡಿಬಹುದು. ಈಗ ವಿಶೇಷವಾಗಿ ಜೈವಿಕ ಶಿಲೀಂದ್ರನಾಶಕಗಳ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳು ಹೇಳ್ತಿರ್ತಾರೆ ರೈತರಿಗೆ, ಯಾವ್ಯಾವ ಜೈವಿಕ ಶಿಲೀಂದ್ರನಾಶಕಗಳನ್ನ ಬೀಜೋಪಚಾರಕ್ಕಾಗಿ ರೈತರು ಬಳಸುವುದಂತಿರ್ತಾವ? ಇದು ಬಹಳ ಉತ್ತಮವಾಗಿರ್ತಕ್ಕಂತ ಪ್ರಶ್ನೆ ಸರ್. ಈಗ ನಾನು ಒಂದು ವಿಚಾರನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಈ ಮಣ್ಣಿನಲ್ಲಿ ಬರ್ತಕ್ಕಂತ ರೋಗಗಳೇನಿದಾವೆ, ನೆಟೆ ರೋಗ ಇರ್ಬೋದು, ಕುಗುರಿನಲ್ಲಿ ಮತ್ತೆ ಮೆಣಸಿನಕಾಯಲ್ಲಿ ಇರ್ಬೋದು, ಶೇಂಗಾದಲ್ಲಿ ಇರ್ಬೋದು, ಇವೆಲ್ಲ ಏನಿದೆ ಅಂತಂದ್ರೆ ನಾವು ರಾಸಾಯನಿಕ ಶಿಲೀಂದ್ರನಾಶಕಗಳನ್ನ ಬಳಸೋದು ಬರೀ ತಾತ್ಕಾಲಿಕ ಅಷ್ಟೇನೆ. ಇವತ್ತಿನ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೋಬಹುದು ಮತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆ ಮಾಡ್ಬೋದು. ಬಟ್ ಆದ್ರೆ ಈ ಜೈವಿಕ ಒಂದು ಶಿಲೀಂದ್ರನಾಶಕಗಳು ಏನಿದಾವಲ್ಲ, ಇವನ್ನ ನಾವು ಜೀವ ಇರ್ತಕ್ಕಂಥವು, ಅದಕ್ಕೆ ಒಂದು ಸಾವಯವ ಪದಾರ್ಥನ ಮಣ್ಣಿನಲ್ಲಿ ನಾವು ಸೇರಿಸಿದ್ದೆ ಆದ್ರೆ ಒಂದು ಸಲ ನಾವು ಉಪಯೋಗಿಸಿದ್ರೆ, ಈ ವರ್ಷ ಉಪಯೋಗಿಸಿದ್ದೆ ಅಂತಂದ್ರೆ ಅದು ಪದೇ ಪದೇ ಮಣ್ಣಿನಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತದೆ. ಆಮೇಲೆ ರೋಗಕಾರಕ ಶಿಲೀಂದ್ರಗಳೇನಿದಾವಲ್ಲ ಅದನ್ನ ಸಂತತಿಯನ್ನ ಕಡಿಮೆ ಮಾಡ್ತಾ ಹೋಗಿ ಕ್ಷೀಣಿಸಿ ಒಂದು ಸುಮಾರು 2-3 ವರ್ಷಗಳಲ್ಲಿ ಈ ರೋಗಕ ಶಿಲೀಂದ್ರಗಳನ್ನ ಸಂಪೂರ್ಣವಾಗಿ ಹತೋಟಿಗೆ ತೊಡೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ಬೋದು. ಅದ್ರಲ್ಲಿ ಬಹುಮುಖ್ಯವಾಗಿ ಈ ಟ್ರೈಕೋಡರ್ಮ ಅಂತಕ್ಕಂಥದ್ದು ಜೈವಿಕ ಶಿಲೀಂದ್ರನಾಶಕ, ಆಮೇಲೆ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅಂತಕ್ಕಂಥದ್ದು ಒಂದು ದುಂಡಾನ ನಾಶಕ, ಸೊ ಆಮೇಲೆ ಬ್ಯಾಸಿಲಸ್ ಅಂತ ಹೇಳಿ ಇರ್ತಕ್ಕಂಥದ್ದು ಒಂದು ಜೈವಿಕ ಶಿಲೀಂದ್ರನಾಶಕ ಇದೆ. ಸೊ ಇವೆಲ್ಲ ಏನಿದಾವೆ, ನಾವು ಒಂದು ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಬೀಜೋಪಚಾರ ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ, ಅಂದ್ರೆ ಸಾವಯವ ಪದಾರ್ಥದ ಮೂಲಕ ನಾವು ಮಣ್ಣಿಗೆ ಸೇರಿಸ್ಬೇಕು. ಯಾಕೆ ಅಂತಂದ್ರೆ ಸಾವಯವ ಪದಾರ್ಥ ಅದಕ್ಕೆ ಊಟ ಇದ್ದಂಗೆ, ಆಟ ಆಗಲ್ಲ. ಅದನ್ನು ಬಳಸಿದಾಗ ಏನಾಗುತ್ತೆ, ಅವು ಯಥೇಚ್ಛವಾಗಿ ಮಣ್ಣಿನಲ್ಲಿ ಉತ್ಪಾದನೆ ಆಗ್ತವೆ, ಬೆಳವಣಿಗೆ ಆಗ್ತದೆ. ಮತ್ತೆ ರೋಗಕಾರಕ ಶಿಲೀಂದ್ರ ಇರ್ಬೋದು, ದುಂಡಾಣ ಇರ್ಬೋದು, ಅದ್ರ ಮೇಲೆ ಪೈಪೋಟಿ ಮಾಡಿ ಅದನ್ನ ಕ್ರಮೇಣ ನಾಶ ಮಾಡೋದಕ್ಕೆ ಬಹಳ ಉತ್ತಮ ಆಗ್ತದೆ. ಹೇರಳವಾಗಿ ರೈತ ಬಾಂಧವರು ಜೈವಿಕ ಬಂದು ಶಿಲೀಂದ್ರನಾಶಕಗಳನ್ನ ದುಂಡಾಣ ನಾಶಕಗಳನ್ನ ಬಳಸೋದು ಬಹಳ ಒಳ್ಳೇದಂತಿರ್ತಾವು. ಹೌದೌದು ಸರ್, ಎಲ್ಲಾ ಬೆಳೆಗಳನ್ನು ಬಳಸಬಹುದು, ಯಾವುದೇ ಒಂದು ಅಡ್ಡ ಪರಿಣಾಮಗಳಿಲ್ಲ. ನಾನು ರೈತ ಬಾಂಧವರಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಆಮೇಲೆ ರೋಗ ಬಂದಾಗ ನಾವು ಕೆಡ್ಪಡಿಸ್ತೀವಿ, ಏನಪ್ಪಾ ನನ್ ಬೆಳೆ ರೋಗ ಬಂದ್ಬಿಡ್ತು ಹಾಳಾಗ್ಬಿಡ್ತು ಅಂತ ಹೇಳ್ಬಿಟ್ಟು, ಇದನ್ನ ನಾವು ಮುಂದಾಲೋಚನೆ ಮಾಡಿ ಎಲ್ಲಿ ರೋಗ ಹೆಚ್ಚಾಗಿ ಕಂಡು ಬಂದ್ರೆ ರೈತರಿಗೆ ಮನವರಿಕೆ ಆಗಿದೆ ಯಾವ ಹೊಲದಲ್ಲಿ ರೋಗ ಬಂದಿತ್ತು ಹೋದ ವರ್ಷ ಅಂತೇಳಿ, ಅಂತ ಹೊಲಗಳಿಗೆ ನಾವು ಯಥೇಚ್ಛವಾಗಿ ಜೈವಿಕ ಶಿಲೀಂದ್ರನಾಶಕಗಳಿರ್ಬೋದು ಅವನ್ನ ಸೇರ್ಸೋದ್ರಿಂದ ಏನಾಗುತ್ತೆ, ನಾವು ಉತ್ತಮವಾಗಿರ್ತಕ್ಕಂತ ಫಲಿತಾಂಶನ ಪಡಿಬಹುದು. ಒಳ್ಳೇದು ಅಶ್ವಥ್ ನಾರಾಯಣ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರು? ಯಾಕಂದ್ರೆ ಇದು ರಾಮಬಾಣ, ರಾಮಬಾಣ ಅಂತಂದ್ರೆ ಒಂದು ರೋಗ ಬರೋಕ್ಕಿಂತ ಮುಂಚೆ ಮಾಡ್ತಕ್ಕಂಥದ್ದು ಬೀಜೋಪಚಾರ, ಯಾಕಂದ್ರೆ ರೈತರು ಜಾಗೃತರಾಗಬೇಕಾಗಿದೆ. ಕೊನೆ ನಿಮ್ಮ ಸಂದೇಶ ಏನು ಬೀಜೋಪಚಾರ ಸಂಬಂಧಪಟ್ಟಂಗೆ? ಈ ಮೂಲಕ ತಮ್ಗೆ ಏನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ರೋಗ ಬಂದ ಮೇಲೆ ನಾವು ಪ್ರಯತ್ನ ಪಡೋದಕ್ಕಿಂತ ರೋಗ ಬರೋಕ್ಕಿಂತ ಮುಂಚಿತವಾಗಿ ಈ ಒಂದು ತಂತ್ರಜ್ಞಾನವನ್ನು ನಾವು ಬಳಸಿದ್ದೆ ಆದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಫಲಿತಾಂಶ ಇಳುವರಿನ ಪಡ್ಕೋಬಹುದು. ಆಮೇಲೆ ಇನ್ನೊಂದೇನು ನಾನು ರೈತರಿಗೆ ಮಾಹಿತಿ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಬೀಜಗಳನ್ನ ದೃಢೀಕೃತ ಮತ್ತೆ ಪ್ರಮಾಣೀಕೃತ ಮಾರಾಟಗಾರ ಅಂಗಡಿಗಳಲ್ಲೇ ತಗೊಂಬಂದು ಬಿತ್ತನೆಗೆ ಉಪಯೋಗಿಸ್ಕೋಬೇಕು. ಎಲ್ಲೋ ಒಂದು ಮಾರ್ಕೆಟ್ನಲ್ಲಿ ಒಂದು 100 ರೂಪಾಯಿ ಕಡಿಮೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಪಟ್ಟಣ ಬೀಜ ಎಲ್ಲ ಖಾಲಿ ಕುಲ್ಲ ಬೀಜ ತಗೊಂಬಂದು ಹಾಕಿ ಬೆಳೆ ನಾಶ ಮಾಡ್ಕೊಳ್ಳೋದ್ರ ಬದಲಾಗಿ ಪ್ರಮಾಣೀಕೃತ ಬೀಜಗಳನ್ನ ಉಪಯೋಗಿಸ್ಕೋಬೇಕು. ಆಮೇಲೆ ಮುಂಜಾಗ್ರತೆಯಿಂದ ಬೀಜೋಪಚಾರ ಮಾಡೋದ್ರಿಂದ ಒಂದು ಉತ್ತಮವಾದ ಫಲಿತಾಂಶವನ್ನ ನಾವು ಕಂಡ್ಕೋಬಹುದು ಅಂತೇಳಿ ಈ ಮೂಲಕ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು, ಬೀಜೋಪಚಾರದ ಮಹತ್ವ ಮತ್ತು ಬೀಜೋಪಚಾರವನ್ನ ಮಾಡೋದಾದ್ರೆ ಯಾವ ಬೆಳೆಗಳಲ್ಲಿ ಯಾವ್ಯಾವ ಒಂದು ರೋಗ ನಾಶಕದಿಂದ ಬೀಜೋಪಚಾರ ಮಾಡಬೇಕು ಅಂತಕ್ಕಂತ ವಿಚಾರವನ್ನು ಹೇಳಿದ್ರೆ, ಖಂಡಿತ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಲಾಭ ಬೀಜೋಪಚಾರ. ರೈತರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ತಮ್ಮ ಬೀಜಗಳಿಗೆ ಬೀಜೋಪಚಾರವನ್ನ ಮಾಡಿ ಖಂಡಿತ ನಮ್ಮ ರೈತರು ಬಿತ್ತನೆಯನ್ನ ಮಾಡ್ತಾರೆ ಅಂತಕ್ಕಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೋಗಗಳ ಹತೋಟಿಗಾಗಿ ಬೀಜೋಪಚಾರದ ಮಹತ್ವ ಕುರಿತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಸಿಂಧನೂರು ತಾಲೂಕಿನ ಗುಂಜಳ್ಳಿ ಗ್ರಾಮದ ರೈತರಾದ ರಾಜಸಾಬ್ ಅವರ ಮಾವಿನ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಸಿಂಧೂರು ತಾಲೂಕು ಗುಂಜಳ್ಳಿ ಗ್ರಾಮದ ರಾಜಸಾಬ್ ಅವರು. ಇವರು 40 ಎಕರೆ ತೋಟ ಇದೆ ಇವ್ರದ್ದು. 40 ಎಕರೆ ತೋಟದಲ್ಲಿ 20 ಎಕರೆ ಮಾವಿದೆ. ಉಳಿದಲ್ಲಿ ಬೇರೆ ಬೇರೆ ಒಂದು ತರಕಾರಿ ಇರ್ಬೋದು ಅಥವಾ ಬೇರೆ ಹಣ್ಣಿನ ಬೆಳೆಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದಾರೆ ರಾಜಸಾಬ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದಿಷ್ಟು ಅನುಭವಗಳನ್ನು ನಮ್ಮ ರೈತರೊಂದಿಗೆ ರಾಜಸಾಬ್ ಅವರು ಹಂಚ್ಕೋತಿದ್ದಾರೆ. ರಾಜಸಾಬ್ ಅವರು, 40 ಎಕರೆ ತೋಟವನ್ನು ಮಾಡಿ ಎಷ್ಟು ವರ್ಷ ಆಯ್ತು? ನೀವು 15 ವರ್ಷ ಆಯ್ತು. ಅಂದ್ರೆ ಇದು ನಿಮ್ ಸ್ವಂತ ಭೂಮಿನಾ ಅಥವಾ ಖರೀದಿ ಮಾಡಿದ್ರೆ? ನಾವು ಖರೀದಿ ಮಾಡಿದ್ವಿ ಸರ್. ಮೂಲತಃ ಭೂಮಿ ಇತ್ತ ನಿಮ್ಗೆ ಮೊದಲು? ಅಲ್ಲೇ ಗುಂಜಳಿಗೆ ಇತ್ತು ಸರ್, ಒಂದು 15-20 ಎಕರೆ ಇತ್ತು. ಭೂಮಿ ಇದೆ ಈಗ? 10 ಎಕರೆ ಸರ್. ಯಾಕೆ ಇಷ್ಟು ದೂರ ಬಂದು ಗುಂಜಳಿಂದ ಬಂದು ಭೂಮಿ ಖರೀದಿ ಮಾಡಿದ್ರೆ? ನಮಗೆ ಏನು ಕಾಯಸ ಆಯ್ತು ಸರ್, ಈ ಕಡೆ ಬರಬೇಕಂತ ಆಯ್ತು, ಬಂದ್ವಿ ಅಚಾನಕ್ ಸಿಕ್ತಿವಿ. ಎಷ್ಟು ವರ್ಷಗಳ ಹಿಂದೆ ಇದು? 96-97 ಹಣಿಂದ. ಹೇಗಿದ್ದು ಭೂಮಿ ರೇಟ್ ಅದು ಅವಾಗೆಲ್ಲ? ಅವಾಗೇನು ಸರ್, 5,500 ಎಕರೆ ಇದು. 40 ಎಕರೆ ಖರೀದಿ ಮಾಡಿ. ಯಾವ ಉದ್ದೇಶ ಇಟ್ಕೊಂಡು ಖರೀದಿ ಮಾಡಿದ್ರೆ? 40 ಎಕರೆ ಒಂದೇ ಕಡೆ ಸಿಗುದು ಬಹಳ ಅಪರೂಪ. ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮೊದಲಿದ್ದಿತ್ತು ಸರ್, ನನ್ನ ತಲೆಯಾಗ ತೋಟ ಮಾಡ್ಬೇಕಂತ. ಇರ್ಲಿಲ್ಲ ಏನಿದ್ದ ನಮ್ದು, ಅಲ್ಲೆಲ್ಲ ಬರೀ ನೆಲ ಬೆಳೆಯದ್ ನಾವು, ನೀರು ಕೆನಾಲ್ ನೀರು ಅದಿತ್ತು. ಇದ್ದಾಗ ಹಂಗ ಬಂದ್ವಿ, ಬಂದಿಂದ ಅಲ್ಲೆಲ್ಲಿ ಬೇರೆ ಗುಡ್ಡಗಳು ತೋರಿಸಿದ್ರು, ನಮಗೆ ಅದು ಸರಿ ಬೀಳಲಿಲ್ಲ, ಏನೋ ಬಂದು ಇಲ್ಲಿ ಸಿಕ್ಕಿಬಿಟ್ಟಿತ್ತು. ಈಗ 40 ಎಕರೆ ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ಈಗ ನೀರಾವರಿ ಬೋರ್ ಇದೆಯಾ, ಬಾವಿಗಳದಾವ, ಹೇಗಿಲ್ಲ? ಬೋರ್ ಮೂರದೇವ್ ಸರ್. ನಾವು ಒಕ್ಕರಣಿ ನೋಡಿಲ್ಲ ಸರ್. ನೋಡ್ರಿ ನೀವು, ಒಂದು ಈಗ 4 ಆಳು ನೀರು ಐತದ. ಒಕ್ಕರಣಿ ಅಂದ್ರೆ 4 ಅಡ್ಡ ಹಾಕ್ಬಿಟ್ಟಿವಿ ಸರ್, ಕೆರೆ ಟೈಪ್ ಮಾಡಿಬಿಟ್ವಿ ಸರ್. ನೋಡ್ರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕೆರೆ ತುಂಬಿದೆ ಅಂದ್ರೆ ನೀರು ನಿಮಗೆ ಎಷ್ಟು ಒಂದು ವರ್ಷ ಆಗತ್ತ? ಆಗ್ಬೋದು ಸರ್, ಒಂದು 4 ಆಳು ನೀರು ಐತಿ, ಭಾಳ ಒಂದು 1.5 ಎಕರೆ ಹೊಲ ಐತಿ. ನೀವು ನೋಡ್ರಿ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹೇಗೆ ಈ ಭಾಗದಲ್ಲಿ ನೀರಿಲ್ಲ, ಬೋರ್ವೆಲ್ಗಳೆಲ್ಲ ಬೇಸಿಗೆ ಬತ್ತಿ ಹೋಗ್ತಾವ ಅಂತಾರೆ, 40 ಎಕರೆಗೆ ನೀರಾವರಿ ಹೇಗೆ ಆಗ್ತಾ ಇದೆ ನಿಮಗೆ? ಬೋರು 3 ಇಂಚ್ ಬೋರ್ ಐತೆ ಸರ್, ನಮ್ಮ 3 ಬೋರು ಅವ ಆಗ್ತಿತ್ತು. ನಮ್ಮ ಯಾವ ನಾವು ನಿಂತರು ನಮ್ಮ ಬೋರ್ ನಿಂತಿಲ್ಲ ಆಗ್ತಿತ್ತು. ಆಮೇಲೆ ಇದು ಬೇಸಲ್ಲ, ಮುಂದೆ ಏನನ್ನ ಕಡಿಮೆ ಆಗ್ಬೋದು ಹೋಗ್ಬೋದು ಅಂತೇಳಿ ಒಂದು ಕೆರೆ ಮಾಡೀವಿ ಸರ್. ಕೆರೆ ನೋಡ್ರಿ ಸರ್, ನೀವು ನೋಡಂಗೈತದ. ಈಗ ನೋಡ್ರಿ, 20 ಎಕರೆದಲ್ಲಿ ಮಾವನ್ನು ಹಚ್ಚಿದ್ರಿ, ಯಾಕೆ ಮಾವಿಗೆ ಬಂದ್ರೆ? ನೀವು ಮಾವಿನ ಹಚ್ಬೇಕಂತ ಯಾಕೆ ತಲೆಯಾಗ ಬಂತು ನಿಮಗೆ? ಇಲ್ಲ ಸರ್, ನನಗೆ ಮೊದಲೇ ತಲೆಯಾಗ ಇತ್ತು ಮಾವಿನ ತೋಟ ಮಾಡಬೇಕಂತ. ಅದು ನಮಗೆ ಇಲ್ಲಿ ಬಂದು ಇದು ಮಾಡಿದ್ವಿ, ಇಲ್ಲಿ ಬಂದು ಉಳ್ಕೊಂಡು ಇಲ್ಲಿ ಮನೆ ಕಟ್ಕೊಂಡು ಆಮೇಲೆ ಏನು ಮಾಡಿ ಆಗಲಿ ರಾತ್ರಿ ಅವಾಗ ಏಕ ಕರೆಂಟ್ ಇರ್ತದೆ ಸರ್, ಎಲ್ಲ ನೀರು ಹರಿಸಿನಿ ಸರ್. ಅವಕ್ಕೆಲ್ಲ ಇನ್ನು ರಿಂಗ್ ಮಾಡಿ ನೀರು ಹರಿಸಿನಿ ನಾನು. ಎಷ್ಟು ಗಿಡಗಳ ಅಂದಾಜು 20 ಎಕರೆದಲ್ಲಿ ಯಾವ್ಯಾವ ಒಂದು? 800 ಗಿಡ ಐತೆ ಸರ್. 800 ಅದು ಬೇನೀಸ್, ಎಲ್ಲ ಬೇನೀಸ್. ಹೇಗೆ ಈಗ ಕಾಯಕತ್ತೆ? ಎಷ್ಟು ವರ್ಷ ಆದ ಗಿಡ? 8-10 ವರ್ಷ ಅನ್ರಿ. ಆಯ್ತು. ಹೇಗೆ ಮಾರಾಟದ್ದು? ನೀವೇ ಸ್ವಂತ ಮಾರಾಟ ಮಾಡ್ತಿರೋ, ಯಾರಿಗಾರು ಕೊಟ್ಬಿಡ್ತೀರ? ಇಲ್ಲ ಸರ್, ಈ ಕೊರ್ರಿ ಕೊಟ್ಬಿಡ್ತೀವಿ, ಅವರೇ ನೋಡ್ಕೊಂತಾರ, ಅವರೇ ಮಾಡ್ತಾರ. ನಿಮ್ದು ಬರೀ ನೀರು ಹಾಸೋದು ಅಷ್ಟೇ ಕೆಲಸ? ಇಲ್ಲ ಸರ್, ಅವರು ನೀರು ಹಾಸ್ಕೊಂತಾರ. ಈಗ 4-6 ವರ್ಷದಿಂದ ಅವರೇ ಹಾಸ್ಕೊಂತಾರ. ಹೌದೌದು. 800 ಗಿಡ ಅಂದ್ರೆ ನಿಮ್ಗೆ ವರ್ಷಕ್ಕೆ ಎಷ್ಟು ಕೊಡ್ತಾರ ಅವರು? ಅವ್ರಿಗೆ ಒಂದು 3-4 ಲಕ್ಷ ಕೊಡ್ತಾರ ಸರ್, ಒಂದು ವರ್ಷಕ್ಕೆ. ಅವ್ರೇ ಮಾಡ್ಕೊಂಡು ಹೋಗ್ಬಿಡ್ತಾರೆ? ಅವ್ರು ಮಾಡ್ಕೊಂಡು ಹೋಗ್ತಾರೆ. ಉಳಿದಂತ ಮತ್ತೆ ಬೇರೆ ಭೂಮಿಯಲ್ಲಿ ಏನೇನು ಹಾಕಿರಿ ಉಳಿದಂತ 20 ಎಕರೆದಲ್ಲಿ? ಅದು 20 ಎಕರೆಗೆ ನೋಡ್ರಿ ಸರ್, ಪಪ್ಪಾಯ ಹಾಕ್ತಿವಿ. ಈಗ ದಾಳಿಂಬೆ ಐತಿ, ದಾಳಿಂಬೆ ಕಿತ್ತೀವಿ, ಒಂದೊಂದು ಗಿಡ ಹೋಗ್ಬಿಟ್ಟು ಆ ಗಿಡ ಹೋದ ಕಿತ್ತು ಬಿಟ್ಟಿವಿ. ಈಗ ಪಪ್ಪಾಯ ಹಾಕ್ತಿವಿ, ಈಗ ಒಂದು 10 ಎಕರೆ ಪಪ್ಪಾಯ ಹಾಕ್ತಿವಿ ಸರ್. ಪಪ್ಪಾಯ ಹಾಕ್ತಿವಿ. ಮೊದಲೇನು ಪಪ್ಪಾಯ ಹಾಕಿದ್ರೆ ಮುಂಚೆ? ಯಾವಾಗ ಹಾಕಿದ್ದೀವಿ ಸರ್? ಹೋದ ಸಲ ಹಾಕಿದ್ವಿ. ಅದು ಇದು ಬಂದು ನೋಡಿ ಸರ್, ಕರೋನಾ ಬಂದು ರೇಟ್ ಬರಲಿಲ್ಲ, ಮೊದಲು ಮಾರಾಟ ಆಗಲಿಲ್ಲ. ಒಂದು 3-4 ರೂಪಾಯಿ ಹೋಗ್ತಿ, ಅದೇನು ಗಂಟು ಬಂತು, ಅಷ್ಟೇ ಗಂಟು ಬಂತು, ಲಾಭ ಬರಲಿಲ್ಲ. ಮತ್ತೆ ದಾಳಿಂಬೆ ಏನಾದ್ರು ಬಂತ? ಇಳುವರಿ ಬಂತ? ದಾಳಿಂಬೆ ಚೆನ್ನಾಗಿ ಬಂತ? ಲಾಭ ಆತ? 4 ವರ್ಷ ಬೇಸ್ ಬಂತು ಸರ್, ಹೋದ ವರ್ಷದ ಇಲ್ಲ, ರೋಗ ಬಂತು. ಈಗ ಅದನ್ನ ಕಿತ್ತೀವಿ ಸರ್, ಅರ್ಧ, ಇನ್ನೊಂದು ಅರ್ಧ ಬಿಟ್ಟೀವಿ. ಆ ಕಡೆ ಹಚ್ಚಕತ್ತೀವಿ ಸರ್, ಇನ್ನೊಂದು 7-8 ಎಕರೆ ಮತ್ತೆ ಹಚ್ಚಕತ್ತೀವಿ ದಾಳಿಂಬೆ. ಅಂದ್ರೆ ಒಟ್ಟು 40 ಎಕರೆ ಇದೆಲ್ಲ ನಿಮ್ದು ಹಣ್ಣಿನ ಬೆಳೆಗಳದಾವೆಲ್ಲ ಪೂರಾ? ಹೌದೌದು ಸರ್. ಹೇಗೆ ನಿರ್ವಹಣೆ ಮಾಡ್ತೀರಿ? ಎಷ್ಟು ಜನ ಇದ್ರಿ ಮನೆಯಲ್ಲಿ ಕೆಲಸ ಮಾಡೋರು? ನಾವು ಆಳು ಒಂದು 8-10 ಆಳು ಬರ್ತಾವ ಸರ್ ಡೇಲಿ. ಎಣ್ಣಾಳು ಅದು ಗಂಡಾಳಿಲ್ಲ, ಗಂಡಾಳು ಕೆಲಸ ಮಾಡಲ್ಲ ಸರ್. 8-10 ಎಣ್ಣಾಳು ಬರ್ತಾವ, ಅವು ಸರಿಯಾಗಿ ನಾವು ಹಿಂದೆ ಇರ್ತವೆ. ಮತ್ತೆ ಇಲ್ಲರ ಅವರು ಮಾಡೋದಿಲ್ಲ, ಹಿಂದೆ ಇಲ್ಲರಿದ್ರೆ ಯಾರು ಮಾಡೋದಿಲ್ಲ. ಕೆಲಸ. ಹೇಗೆ ಟ್ರ್ಯಾಕ್ಟರ್ಗಳದಾವ ಎತ್ತುಗಳದಾವ ಇಲ್ಲೆಲ್ಲ? ಟ್ರ್ಯಾಕ್ಟರ್ ಐತೆ ಸರ್. ಎಲ್ಲ ಬೇಕು ಸರ್, ಅದು ಇಲ್ಲ ತಗೊಂಡಿಲ್ಲ ತಗೊಂಡಿಲ್ಲ. ಎಲ್ಲ ಒಳಗಡೆ ಕುಂಟೆ ಗಿಂಟೆ ಎಲ್ಲ ದೊಡ್ಡ ಟ್ರ್ಯಾಕ್ಟರ್ ಹೊಡಿತೀವಿ? ದೊಡ್ಡ ಟ್ರ್ಯಾಕ್ಟರ್ ಹೊಡಿತೀವಿ ಸರ್, ಆಳಿಂದ ಮಾಡಿಸ್ತೀವಿ. ಓಟ್ ಹಾಕ್ತೀವಿ. ಸಣ್ಣ ಟ್ರ್ಯಾಕ್ಟರ್ ತಗೋಬೇಕಂತೈತೆ ಸರ್, ಆಗಿಲ್ಲ. ಹೇಗೆ ದನಗಳ ಸಾಕಾಣಿಕೆ ಅವು ಇವು ಮಾಡ್ಕೊಂಡು ತೋಟದಲ್ಲೇ ಮನೆ ಮಾಡ್ಕೊಂಡಿರಿ ನೀವು? ಹ್ಞೂ ಇಲ್ಲ ಸರ್, ಒಂದು ಎಮ್ಮೆ ಹಾಲಿಗಾಗಿ ಒಂದು ಎಮ್ಮೆ ಮಾಡ್ಕೊಂಡಿವಿ ಸರ್ ಅಷ್ಟೇ. ಮೊದಲೊಂದು 20 ದನ ಇದ್ದವು ಸರ್, ಒಂದು ದಿವಸ ಬರ್ತು ಒಂದು ದಿವಸ ಬರೋಲ್ಲ ಆಳು ಅಂದರೆ ಭಾಳ ತೊಂದರೆ ಆಯ್ತು ಸರ್. ಕೊಟ್ಟುಬಿಟ್ಟಿವಿ. ಈಗ ಒಂದು ಎಮ್ಮೆ ಹಾಲಿಗಾಗಿ ಒಂದು ಎಮ್ಮೆ ಮಾಡ್ಕೊಂಡಿವಿ ಅಷ್ಟೇ. ಮನೆಯವ್ರು ಎಷ್ಟು ಮಂದಿ ಇದ್ದಾರೆ ದುಡಿಯೋಂಥವ್ರು, ಕೆಲಸ ಮಾಡೋರು? ದುಡಿಯೋರು ಮನೆಯವ್ರು ಇಲ್ಲ ಸರ್, ಇಲ್ಲ ಇಲ್ಲ. ಒಂಬತ್ತು ಆಳಿನ ಮೇಲೆ ನೋಡ್ಕೊಂಬತ್ತೀನಿ ಬರ್ತಾನೆ ಸರ್. ಆತ ನೋಡ್ಕೊಂಬತ್ತು ಹಿರಿಯ ತನ ಮಾಡುತ್ತ ಆತನೇ ಆತ ಬರ್ತಾನೆ. ಆತ ನಾ ಎಲ್ಲ ಆಳಿನ ಹಿಂದೆ ಇರ್ತೀನಿ, ನಾವೇ ಹಿಂದಿರ್ತೀನಿ. ಆತ ಮೇಲೆ ಸೂಪರ್ವೈಸರ್ ಮಾಡ್ಕೊಂಡು ಮಾಡ್ಕೊಂತ ಅಡ್ಡಾಡ್ತಾನೆ ಅಷ್ಟೇ. ಮಕ್ಕಳು ಅವರೊಬ್ಬರೇನಾ? ಮಕ್ಕಳು ಇಲ್ಲ ಸರ್, ಒಬ್ಬತ್ತ ಕಂಪ್ಯೂಟರ್ ಇಂಜಿನಿಯರ್ ಅಂದ್ರೆ ಬೆಂಗಳೂರದಾಗ, ಒಬ್ಬತ್ತ ಎಮ್ ಬಿ ಎ ಮಾಡ್ಯಾನಲ್ಲಿ ಇದೇನಾಗ. ಮತ್ತೆ ಎಮ್ ಬಿ ಎ ಹುಬ್ಳಿ ಎಮ್ ಬಿ ಎ ಮಾಡ್ಯಾನ. ಒಕ್ಕಲ್ತನ ಅಂತ ಮಾಡಿವಿ ಸರ್ ಎಲ್ಲಿ ಹೈದ್ರಾಬಾದ್ಕೆ. ಐ ಎಸ್ ಆಗಲಿ ಕೆ ಎಸ್ ಆಗಲಿ ಬಾರಪ್ಪ ಕೋಚನಿಗೆ ಕಳಿಸ್ಬೇಕಂತ ಮಾಡಿವಿ ಕೋಚನಿಗೆ. ಈಗ ನಾಳೆ ಇನ್ನೊಂದು ವಾರದಾಗ ಹೋತಾನೆ ಸರ್. ಅದು ಯಾಕೆ ಮಕ್ಕಳಿಗೆ ಇದರಲ್ಲಿ ಟ್ರೈನಿಂಗ್ ಕೊಟ್ಟು ಇದೇ ಒಕ್ಕಲ್ತನ ಮುಂದುವರಿಸಿ ಒಂದು ಹೋಗ್ರಪ್ಪ ಅಂತ ಬರಲಿಲ್ಲ ನಿಮಗೆ? ಬ್ಯಾಡ ಅಂತೀರಿ ಮಕ್ಕಳು? ಇಲ್ಲ ಸರ್, ಇದ್ರಾಗ ಏನು ಗಿಟ್ಟಾಗಲ್ಲ ನಮಗೆ, ನೆರವಿಲ್ಲ ಸರ್. ಈಗ ವ್ಯವಸಾಯದಾಗ ಏನು ಗಿಟ್ಟಾಗಲ್ಲ ಸರ್. ನಾವು ಈಗ ಆಳಿಗೆ ಮಾಡಿದ್ ಬರೀ ಆಳಿಗೆ ಕೊಡೋಕ್ಕಾಗುತ್ತೆ, ಲಾಭ ಇಲ್ಲ ಸರ್. ಈಗ ಲಾಭ ಸ್ವಲ್ಪ ಸ್ವಲ್ಪ ನುಕ್ಸಾನ್ ಇಲ್ಲ, ಲಾಭ ಸ್ವಲ್ಪ ಸ್ವಲ್ಪ ಆಯ್ತು ಅಷ್ಟೇ, ಜಾಸ್ತಿ ಲಾಭ ಇಲ್ಲ. ಆಗ್ತಾ ಇಲ್ಲ ನಮಗೆ, ನೆರವಿಲ್ಲ. ಹೊಲ ಇದ್ದಾಗ ಏನು ಬಿಡೋಕೆ ಬರೋದಿಲ್ಲ. ಅದ್ರ ಸಲುವಾಗಿ ಅವರಿಬ್ಬರನ್ನ, ಒಬ್ಬತ್ತು ಕಂಪ್ಯೂಟರ್ ಇಂಜಿನಿಯರ್ ಇದ್ದಾನೆ ಬೆಂಗಳೂರಾಗ ಇರ್ತಾನೆ, ಅಂತ ಇವತ್ತು 15 ವರ್ಷದಿಂದ 45,000 ಕೊಡ್ತಾರೆ ಸರ್. ಈತ ಎಮ್ ಬಿ ಎ ಮಾಡ್ಯಾನ, ಈಗ ಕೆ ಎಸ್ ಓದ್ತಾನಂತೆ, ಕೆ ಎಸ್ ಐ ಎಸ್ ಏನೋ ಮಾಡ್ತಾರೆ. ಈಗ ನಿಮ್ಮ ನಂತರ ಒಕ್ಕಲ್ತನ ಇದನ್ನು ಮುಂದುವರಿಸಿಕೊಂಡು ಹೋಗೋರು ಯಾರು? ಇದನ್ನು ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕಲ್ಲ ಎಲ್ಲ, ಮತ್ತೆ ಹೇಗಿದೆ ಮುಂದೆ? ದೇವ್ರ ಸೃಷ್ಟಿ ಸರ್, ನಾವು ಏನು ಮಾಡೋಕ್ಕಾಗುತ್ತೆ ಎಲ್ಲ. ಮತ್ತು ದುಡಿಯುವಂಥ ರೈತರು ಹಿಂಗೆಲ್ಲ ಮುಂದೆ ಮಕ್ಕಳನ್ನೆಲ್ಲ ಓದಿಸಿ ಇದನ್ನು ಮಾಡಿ ಈಗ ಎಲ್ಲರೂ ಏನು ಮಾಡ್ತಾರೆ? ಒಕ್ಕಲ್ತನ ಭೂಮಿ ಈಸ್ಕೊಡಕ್ಕೆ ಬೆಂಗಳೂರು ಸೇರ್ತಾ ಇದ್ದಾರೆ. ಮಾಡೋದಾಗಲ್ಲ, ಈಗ ಆಳು ಹಿಂದೆ ಇರಲಾದ್ರೆ ಮಾಡಾಗಲ್ಲ ಸರ್. ಮಾಡಲಿದ್ರೆ ಏನು ಮಾಡೋಕ್ಕಾಗ್ತೈತೆ? ಮತ್ತು ಲೀಸ್ ಕೊಡೋದ ಮುಖ್ಯ ಅಲ್ಲ. ಅಲ್ಲ ನೀವು ಹೇಳಿ, ನೀವು ಯಜಮಾನರದಿರಿ, ನೀವು ಸಣ್ಣರಿದ್ದಾಗ ನಿಮ್ಮ ಒಕ್ಕಲ್ತನ ಆಗಿತ್ತು, ಲಾಭ ಇತ್ತು ಅವಾಗ, ಈಗ ಲಾಭ ಇಲ್ಲ ಅಂತೀರೋ ಹೇಗೆ? ಇಲ್ಲ ಸರ್, ಅವಾಗಿನ ರೀತಿ ಬೇರೆ ಇತ್ತು. ಅವಾಗ ಆಳಿಗೆ ದುಡ್ಡು ಅಷ್ಟಿದ್ದಿಲ್ಲ. ಈಗ ಈ ಮುಂದೆ ಕ್ಯಾಜೆಟ್ರಿ 200 ರೂಪಾಯಿ ಬೇಕು ಒಬ್ಬೊಬ್ರಿಗೆ. ಅವು ಅದು ಹನ್ನೆರಡು ಒಂದುವರೆ ತಾನೆ ಇರ್ತಾರೆ, ಹೋಗ್ಬಿಡ್ತಾರೆ. ಮತ್ತೆ ಏನಾಗುತ್ತೆ ಸರ್, ಏನಾಗುತ್ತೆ ಸರ್ ಅದ್ರಾಗ? ಅದ್ರ ಸಲುವಾಗಿ ಈಗ ಈ ಇನ್ನೊಂದು ಜಾತಿ ಬಂದದ ಸರ್. ಅದು ಯಾವ್ದು ಯಾವ್ದಾದ ಎಲ್ಲ ಮಾವಿನ ತೋಟ, ಅದು ಯಾವ್ದು ಮಾವಿನ ಸತ್ತಳಿ ಕೇಸರಿ, ಕೇಸರ್ ಅಂತ ಬಂದೈತೆ ಸರ್. ಅದು ಬಂಗಾರದಂಗೆ ಅದು ಭಾರಿ ಸ್ವೀಟ್ ಇರುತ್ತೆ ಸರ್. ಹಾಂ ಭಾಳ ಅದು, ಅದನ್ನು ಈ ಒಂದು 1,000 ಗಿಡ ಹಚ್ಬೇಕಂತ ಐತಿ. ಈ ಥರ ಗಿಡಗಳು ಭಾಳ ನಿಮ್ದು ಒಂದು 5 ವರ್ಷದಿಂದ ಆಗ್ತಾ ಇದೆ ಅಲ್ಲ, ಇದರಲ್ಲಿ ಹಚ್ಚಕ್ಕಾಗಲ್ಲ, ಹೊಸ ನೆಲಕ್ಕೆ ಹಚ್ಚಕ್ಕೆ ಬೇರೆ ಕಡೆ ಹೊಸ ಬೇರೆ ಕಡೆ ಐತಲ್ಲ ಸರ್. ಬೇರೆ ಕಡೆ ಇನ್ನೊಂದು ಕೇಸರಿ ತಳಿನ ಹಚ್ಬೇಕಂತ ಐತಿ. ಹಚ್ಚುತ್ತು ವರ್ಷ ಬಿಡಾಗಲ್ಲ. ಹಾಂ ಹಚ್ಚುತ್ತು ಬಿಡಾಗಲ್ಲ. ಹೇಗೆ ಮತ್ತೆ ಗೊಬ್ಬರ ಗಿಬ್ಬರ ತಿಪ್ಪೆ ಗೊಬ್ಬರ ಅದು ಗಿಡಗಳಿಗೆ ಹೆಂಗೆ ಮಾಡ್ತಾರೆ? ಎಲ್ಲನ್ನ ಈಗ ತಂದುಬಿಡ್ತು ಸರ್. ಈಗಲ ಅದು ಒಂದು ತಿಪ್ಪಿದ್ರೆ 4 ಟಿಪ್ಪರು 3 ಟಿಪ್ಪರ್ ಇರ್ತೈತಲ್ಲ, ಒಂದು 20,000 30,000 ಮತ್ತೆ ನೀರಲ್ಲ ಗೊಬ್ಬರ ಇಲ್ಲ ಬೆಳೆಯಂಗಲ್ಲ ಸರ್. ಅದ್ರ ಸಲುವಾಗಿ ತಂದು ಬಿಡ್ತೀವಿ, ತಂದು ಹಾಕ್ಯಂತೀವಿ. ನೀರಿನ ಕೊರತೆ ಇಲ್ಲ, ಗೊಬ್ಬರದ ಕೊರತೆ ಇಲ್ಲ. ಈ ಮಾವಿನ ಗಿಡ ಅಂತಂದ್ರೆ ಇಲ್ಲಿ ಏನಂತ ಕೆಲಸ ಮಾಡೋದು ಇರೋದಿಲ್ಲ ಜಾಸ್ತಿ ಕೆಲಸ. ಇದಕ್ಕೇನು ಇರೋಲ್ಲ ಸರ್, ಅವ್ರ ಮಾಡ್ಕೊಂತಾರ ಅಂದ್ರೆ ಸಣ್ಣ ಟ್ರ್ಯಾಕ್ಟ್ರಿ ಮುಖ್ಯ ನಮಗೆ. ಬೇಕು ಬೇಕನ್ನ ತಾಂಬ ಅಂತ ನಮ್ಮ ಹುಡುಗ ಹಚ್ಚಿನಿ, ಅದು ಆಗವಲ್ದು. ಹೇಗೆ ನಿಮಗೆ ಒಳ್ಳೆ ಒಂದು ತೃಪ್ತಿ ಇದೆ, ಆರಾಮ ಇರ್ತೀರಿ ಸರ್? ಎಲ್ಲಿ ಬೇಕಲ್ಲಿ ನೆಳ ಸರ್, ಆರಾಮ ಇರ್ತೀವಿ. ನಮಗೆ ಯಾವ ಚಟನೂ ಇಲ್ಲ ಅಂದಾಗ ಇಲ್ಲಿ ಆರಾಮಿರ್ತೀವಿ. ಹ್ಞೂ ಆರಾಮ. ಊರಾಗಂದ್ರೆ ಅವ್ರದ್ದು ಇವ್ರು ಆಡಿಕೊಂಬೋದ, ಅವ್ರು ಇವ್ರು ಆಡಿಕೊಂಬೋದ, ಅದು ಬ್ಯಾಡ ಅಂತೇಳಿ ಮನೆ ಇಲ್ಲಿ ಸೇರಿಬಿಟ್ಟಿನಿ ಸರ್. ಏನು ಹೇಳ್ತೀರಿ, ಭಾಳಷ್ಟು ಮಂದಿ ಹೊಲದಲ್ಲಿ ಮನೆ ಕಟ್ಟಿರಕ್ಕೆ ಅಲ್ಲೇ ಅವ್ರ ಹೊಲದ ಕಾಡ್ನಾಗಿರ್ತಾರೋ ಅಂತಿರ್ತಾರೆ. ಕಾಡಿನಲ್ಲಿ ಇರೋದು ಹೆಂಗಿರ್ತದೆ ಸರ್? ಅದು ತಪ್ಪು ಕಲ್ಪನೆ ಅವ್ರದ್ದು. ಯಾಕಂದ್ರೆ ಇಲ್ಲಿ ತೋಟದಾಗ ಆರಾಮಿದ್ದಂಗೆ ಊರಾಗಿರೋದಿಲ್ಲ. ಊರಾಗ ಕಡ್ದಿರ್ತಾವೆ, ಬೋಳದಿರ್ತಾವೆ, ಒಂದು ನಮ್ಮನೆ ಸುಳ್ಳು ಇರ್ತಾವೆ, ಕಳು ಇರ್ತಾವೆ, ಓಸ್ ಇರ್ತಾವೆ. ಅವು ಬಂದು ಹಿಂಗೆ ಹೇಳ್ತಾವೆ, ಹಂಗೆ ಹೇಳ್ತಾವೆ, ಹಿಂಗೆ ಹೇಳ್ತಾವೆ, ತಲೆನೇ ಕೆಟ್ಟ ಹೋಗುತ್ತೆ. ಇಲ್ಲಿ ಯಾರು ಹೇಳೋರೆಲ್ಲ ಬಿಡೋರಿಲ್ಲ ನಮಗೆ. ನಮಗೆ ಹಾಂ, ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಕೋಳಿ ಸಾಕಾಣಿಕೆನೂ ಮಾಡಿರಿ ಕಾಣಿಸೋದಲ್ಲ? ಇಲ್ಲ ಮಾಡಿದ್ವಿ ಸರ್, ಬೆಕ್ಕಲೆ ಬಿದ್ದು ಎಲ್ಲ ಹೊಡೆದು ಬಿಟ್ಟಿತ್ತು, ಬಿಟ್ಟು ಬಿಟ್ಟು ಈಗ ಒಂದು 8-9 ಇದೆಯಾವ. ಒಳ್ಳೆಯದು ರಾಜಸಾಬ್ ಅವರೇ, ಒಳ್ಳೆಯ ಒಂದು ಸಂಪತ್ತನ್ನು ಆಸ್ತಿಯನ್ನು ಮಾಡ್ಕೊಂಡಿದ್ದೀರಿ. 40 ಎಕರೆ ಭೂಮಿಯನ್ನು ಖರೀದಿ ಮಾಡಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಒಳ್ಳೆಯ ಆದಾಯವನ್ನು ಸಹ ಪಡಿತಾ ಇದ್ದೀರಿ. ನಿಮ್ಮ ವಿಚಾರದಲ್ಲಿ ನಮಗೆ ತಿಳಿದೇನಂತಂದರೆ, ಎಲ್ಲ ರೈತರು ಹೊಲದಲ್ಲಿ ಮನೆ ಕಟ್ಟಿಸಿಕೊಂಡು ಹೊಲದಲ್ಲಿ ಆರಾಮಾಗಿದ್ದರೆ ಭಾಳ ಚಲೋ ಅಂತಕ್ಕಂಥ ಒಂದು ವಿಚಾರ ತಿಳಿಪಡಿಸಿದ್ರೆ ನೀವು ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ. ನನಗೆ 80 ಮೇಲೆ ಇತ್ತು ಸರ್, 80 ವರ್ಷ ಮೇಲೆ ಇತ್ತು ನನಗೆ. ಆದರೂ ನನಗೇನು ಜಡ್ಡಿಲ್ಲ, ಏನು ಜಡ್ಡಿಲ್ಲ, ಜಲ್ಲ ಹೋಗಿಲ್ಲ. ಒಳ್ಳೆಯದು, ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿಂಧನೂರು ತಾಲೂಕಿನ ಗುಂಜಳ್ಳಿ ಗ್ರಾಮದ ರೈತರಾದ ರಾಜಾಸಾಬ್ ಅವರ ಮಾವಿನ ಬೇಸಾಯದ ಅನುಭವಗಳನ್ನು ಕೇಳಿದ್ರೆ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬಿತ್ತೋಣ, ಅರಣ್ಯ ಬೆಳೆಸೋಣ. June 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ರೈತ ಬಂದವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ, ಹೊಸ ಸೋನಾ ಮಸೂರಿ ಕ್ವಿಂಟಲ್ ಕನಿಷ್ಠ 1,750 ಗರಿಷ್ಠ 1,870 ರೂಪಾಯಿಗಳು. ಭತ್ತ, ಹಳೆ ಸೋನಾ ಮಸೂರಿ 1,960-1,980 ರೂಪಾಯಿಗಳು. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳೋಣ. ಸಜ್ಜೆ ಇತರೆ ಕ್ವಿಂಟಾಲ್ ಕನಿಷ್ಠ 2,100 ಗರಿಷ್ಠ 2,300 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,210 ರೂಪಾಯಿಗಳು. ಭತ್ತ IR64 2,021 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ, ಕಾವೇರಿ ಸೋನ ಕ್ವಿಂಟಲ್ ಕನಿಷ್ಠ 1,715 ಗರಿಷ್ಠ 1,846 ರೂಪಾಯಿಗಳು. ಭತ್ತ, ಭತ್ತದ ಆರ್ಎನ್ಆರ್ ಹಳೆದು 1,880-2,029 ರೂಪಾಯಿಗಳು. ಭತ್ತ, ಹಳೆ ಸೋನಾ ಮಸೂರಿ 2,750-2,775 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಲಿಂಗ್ಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತ ಬಂದವರೆ, ಈಗ ಕೇಳೋಣ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ನಾಳೆ ಅಂದರೆ 9/6/2022 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್. ಗರಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 63 ಇರಲಿದೆ. ಇನ್ನು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 29 ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 26 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 9/6/2022 ಹವಾಮಾನ ವರದಿಯನ್ನು ಕೇಳಿದ್ರಿ. ರೈತ ಬಂದವರೆ, ಈಗ ಕೇಳೋಣ ಮಳಿಯಪ್ಪ ಹೊಸ್ಮನಿ ಹಾಗೂ ಸಂಗಡಿಗರಿಂದ ಕಣಿವಾತನ. Thank you.